ಮೊದಲು ದಕ್ಷಿಣ ಜಿಲ್ಲೆಗಳಿಗೆ ಹೆಚ್ಚು ಇದು ಕೇಂದ್ರೀಕೃತವಾಗಿತ್ತು. ಈಗ ಇಡೀ ರಾಜ್ಯದಾದ್ಯಂತ ಈ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆ ಇದೆ ಅಂತ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿ ಇದನ್ನ ಜನಪ್ರಿಯ ಮಾಡಿದೆ. ಆದ್ದರಿಂದ ಇವತ್ತು ಅವು ಈ ಅವರೆಯ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಅವರೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ. ಅವರೆ ಬೆಳೆ ಒಂದು ಇದು ದ್ವಿದಳ ಧಾನ್ಯದ ಬೆಳೆ. ಇದು ಸಾಧಾರಣವಾಗಿ ಇದನ್ನು ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ಈ ಒಣಕಾಳು ಏನಿದೆ ಅಂದರೆ ಸಾಧಾರಣವಾಗಿ ಮುಂಗಾರಿನಲ್ಲಿ ಹಾಕಿ ಹಬ್ಬುವಂಥ ತಳಿ ಏನಾಗ್ತಾರೆ ಅದರಿಂದ ಬರುವಂಥ ಒಣಕಾಳು ಏನಿದೆ ಆ ಒಣಕಾಳನ್ನು ವರ್ಷದ 9 ತಿಂಗಳು ಅಂದರೆ ಎಲ್ಲ ಇದು ದಿನಗಳಲ್ಲೂ ಅಥವಾ ಎಲ್ಲ ಕಾಲದಲ್ಲೂ ಉಪಯೋಗಿಸ್ತಾರೆ. ಬೇರೆ ಇನ್ಯಾವುದೋ ತರಕಾರಿ ಸಿಗದೇ ಇರುವಾಗ ಅಥವಾ ಬೇರೆ ಕಾಳಿಗೆ ಬದಲಾಗಿ ಈ ಅವರೆಕಾಳನ್ನು ಹಬ್ಬ ಹರಿದಿನಗಳಲ್ಲಿ ಸಮಾರಂಭಗಳಲ್ಲಿ ಇವನ್ ನಾವು ಮಧ್ಯ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕದ ಕಡೆ ನೋಡಿದ್ರೆ ಇವನ್ ಮದುವೆಗಳಲ್ಲೂ ಇದನ್ನ ಸಾಧಾರಣವಾಗಿ ಉಪಯೋಗಿಸ್ತಾರೆ. ಇದು ಒಣಕಾಳು, ಒಣಕಾಳು ವರ್ಷದ ಎಲ್ಲಾ ಕಾಲಗಳಲ್ಲೂ ಉಪಯೋಗಿಸುವಂತದ್ದು. ಇದರ ಜೊತೆ ಜೊತೆಗೆ ಈಗೇನಿದೆ ಹಸಿ ಕಾಳು, ಅದು ಸಾಧಾರಣವಾಗಿ ಈ ಇದಕ್ಕಿದ ಬೇಳೆ ಅಂತಂದ್ರೆ ಸುಮಾರು ಎಲ್ಲರ ಬಾಯಲ್ಲೂ ನೀರು ಬರುವಂತದ್ದು. ಆ ಇದಕ್ಕಿದ ಬೇಳೆ ಸೊಗಡು ಅವರೇ ಅಂತಂದ್ರೆ ಸೊಗಡಿಗೆ ಹೆಸರುವಾಸಿ. ಸೊಗಡು ಎವರೆಕಾಯಿ ಅಂತ ಸುಮಾರಾಗಿ ಮಾರೋದು ಉಂಟು ಮತ್ತೆ ಎಲ್ರೂ ಕೇಳೋದು ಸೊಗಡು ಎವರೆಕಾಯಿ ಅಂತ. ಹಾಗಾಗಿ ಈ ಒಣಗಿದ ಕಾಳ ಜೊತೆಗೆ ಈಗಿನ ಒಂದು ಏನು ಜನಗಳ ಒಂದು ಬೇಡಿಕೆ ಇರ್ಬೋದು ಅಥವಾ ಒಂದು ರುಚಿಗೆ ತಕ್ಕನಾಗಿ ಹಸಿಕಾಯಿ ಹಸಿ ಕಾಳು ಇದು ಬಹಳ ಪ್ರಾಮುಖ್ಯತೆ ಪಡ್ಕೊತಾ ಇದೆ. ಹೌದು, ಇದು ಒಂದು ದ್ವಿದಳ ಧಾನ್ಯ ಅನ್ನೋದ್ರ ಜೊತೆಗೆ ಇದರ ಹಸಿಕಾಳು ಏನು ಬರುತ್ತೆ. ಹಸಿಕಾಳಿಂದ ಇವಾಗ ಸಾಧಾರಣವಾಗಿ ನಾವು ನೋಡೋದಾದ್ರೆ ಪಟ್ಟಣ ಪ್ರದೇಶಗಳಲ್ಲಿ ಸುಮಾರು ಎಲ್ಲರೂ ಹಸಿಕಾಳದು ಉಸುಲಿ ಈ ಹಸಿಕಾಳಿಂದ ಉಪ್ಪಿಟ್ಟು ಇದು ಇಡ್ಲಿ ಇದು ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಇದ್ರ ಜೊತೆಗೆ ನಾನಾಗ್ಲೇ ಹೇಳದಾಗೆ ಇದಕ್ ಬೆಳೆ ಏನಿದೆ ಆ ಇದಕ್ಕಿದ ಬೆಳೆ ಅಂತ ಅದರಿಂದ ಸಿಹಿ ಪದಾರ್ಥಗಳು ಮಾಡ್ತಾರೆ ಮತ್ತೆ ಇದಕ್ಕಿದ ಬೆಳೆ ಸಾರು ಎಲ್ಲರೂ ಬಾಯಿ ರುಚಿ ಬಂದು ಎಲ್ಲರೂ ಅದನ್ನ ನೆನೆಸ್ಕೊಳ್ಳುವಂತದ್ದು. ಅಂದ್ರೆ ಆ ಬೆಳೆನ ಒಣಗಿಸಿ ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನು ಅದನ್ನು ಮಾಡ್ತಿದ್ದಾರೆ. ಈಗೆಲ್ಲಾನು ಆ ಬೆಳೆನ ಒಣಗಿಸೋದು, ಆ ಬೆಳೆ ಒಣಗಿಸಿ ಅದನ್ನ ಕರೆದು ಸಂಜೆನಲ್ಲಿ ಸ್ನಾಕ್ಸ್ ಅಂತ ಏನ್ ಹೇಳ್ತೀವಿ ಕಾಫಿ ಟೀ ಜೊತೆಗೆ ಆ ಸ್ನಾಕ್ಸ್ ಬರುತ್ತೆ. ಆಮೇಲೆ ಈಗಾಗಲೇ ಸಾಕಷ್ಟು ಕಂಪನಿಗಳು ಈ ಒಣಗಿಸಿ ಮತ್ತೆ ಕರೆದಿದ್ದನ್ನ ಪ್ಯಾಕೆಟ್ಗಳಲ್ಲಿ ಹಾಕಿ ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಇದು ಒಂದು ಸಣ್ಣ ಉದ್ಯಮ ಕೂಡ ಆಗುವಂತ ಒಂದು ಹಾದಿಯಲ್ಲೂ ಇದೆ. ಹಾಗಾಗಿ ಈ ಇದಕ್ಕಿದ ಬೇಳೆ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊತಾ ಇದೆ. ಬೆಂಗಳೂರಿನಲ್ಲಂತೂ ಅವರೇ ಮೇಳ ಅಂತ ನಡೆಯುತ್ತೆ. ಹೌದು, ಪ್ರತಿ ವರ್ಷ ಅವರೇ ಮೇಳ ನಡೆಯುತ್ತೆ. ಸುಮಾರು ಮುಂಚೆ ಲಾಲ್ಬಾಗ್ನಲ್ಲಿ ವರ್ಷಕ್ಕೊಂದ್ಸಲ ನಡೆಯುತ್ತಿತ್ತು, ಈಗ ನೋಡಿದ್ರೆ ಒಂದು ಪ್ರತಿ ಬಡಾವಣೆಗಳಲ್ಲೂ ಅವರೇ ಮೇಳ ಮಾಡ್ತಾರೆ. ಅದು ಬಹಳ ಹೆಸರುವಾಸಿ ಪಡೆದಿದೆ. ಇವಾಗ ಸುಮಾರು ನಮ್ಮ ಬೆಂಗಳೂರಿನವ್ರಿಗೆ ಸುಮಾರು ಗೊತ್ತಿರ್ಬೋದು, ಸಜ್ಜನರಾವ್ ಸರ್ಕಲ್ ಅಲ್ಲಿ ಅವರೇ ಮೇಳ ಅನ್ನೋದನ್ನ 8 ರಿಂದ 10 ದಿವಸ ಅದರಲ್ಲಿ 100+ ಅಂದ್ರೆ 100ಕ್ಕಿಂತ ಹೆಚ್ಚು ಖಾದ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಅವರೇ ಮೇಳ ಅನ್ನೋದು ಒಂದು ದೊಡ್ಡ ಪರಿಷೆ, ಒಂದು ಜಾತ್ರೆ ಅನ್ನೋ ರೀತಿಯಲ್ಲಿ ಜನಾನೂ ಮುಗಿ ಬಿದ್ದು ತಗೊಂತಾರೆ. ರುಚಿನೂ ಇರುತ್ತೆ, ಅದರ ರುಚಿ ಅದರ ಸೊಗಡೇನಿರುತ್ತೆ, ಪೌಷ್ಟಿಕತೆನೂ ಚೆನ್ನಾಗಿದೆ. ಹೌದು, ಇದರ ಜೊತೆಗೆ ಪೌಷ್ಟಿಕತೆ ಅಂತಂದ್ರೆ ಇದು ಒಂದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದರಲ್ಲಿ ಸಾಧಾರಣವಾಗಿ ಸಸಾರಜನಕ ಹೆಚ್ಚಿದ್ದೇ ಇರುತ್ತೆ. ಪ್ರೋಟೀನ್ ಅಂತ ಏನ್ ಹೇಳ್ತೀವಿ ಹೆಚ್ಚಿದ್ದೇ ಇರುತ್ತೆ, ಸುಮಾರು 20%. ಇದರ ಜೊತೆಗೆ ಶರ್ಕರ ಪಿಷ್ಟ ಇದೆ, ಖನಿಜಾಂಶಗಳು ಇದಾವೆ, ಸುಣ್ಣ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಸುಣ್ಣ ಆದ್ರೂ ಆಗ್ಲಿ, ಸುಣ್ಣದ ಅಂಶ, ಕಬ್ಬಿಣದ ಅಂಶ ಮತ್ತೆ ಬಹಳಷ್ಟು ಅಂಶಗಳು ಇದರಲ್ಲಿ ಇರೋದ್ರಿಂದ ಇದು ಒಂದು ಮುಖ್ಯವಾದ ದ್ವಿದಳ ಧಾನ್ಯಗಳಲ್ಲಿ ಇದು ಹಸಿಕಳಾಗಿರ್ಬೋದು ಒಣಗಿದ್ಕಳಾಗಿರ್ಬೋದು ಎರಡರಲ್ಲೂ ಇಷ್ಟು ಹೆಚ್ಚಿನ ಖನಿಜಾಂಶಗಳು ಮತ್ತೆ ದೇಹಕ್ಕೆ ಬೇಕಾಗಿರೋ ಅಗತ್ಯ ಇರುವಂತಹ ಎಲ್ಲಾ ಅಂಶಗಳನ್ನು ಇದು ಹೊಂದಿರೋದ್ರಿಂದ ಒಂದು ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು. ಇದನ್ನು ಸಾಧಾರಣವಾಗಿ ಈ ಮುದ್ದೆ ಆದರೂ ಆಗಿರ್ಬೋದು, ಅನ್ನ ಆದರೂ ಆಗಿರ್ಬೋದು, ಅದರ ಜೊತೆಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಏನ್ ಹೇಳ್ತೀವಿ. ಆ ರೀತಿಯಲ್ಲಿ ಒಂದು ಚೆನ್ನಾಗಿ ಒಗ್ಗೂಡ್ಕೊಂಡು ಇದಾಗೋದ್ರಿಂದ ಸಾಧಾರಣವಾಗಿ ಇದು ಎಲ್ಲರೂ ಇದನ್ನ ಉಪಯೋಗಿಸುವಂತದ್ದು ಮತ್ತೆ ಇಷ್ಟಪಟ್ಟು ತಿನ್ನುವಂಥದ್ದು ಅಂತ ಆಹಾರ ಆಗಿದೆ. ಹೌದೌದು, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಇದನ್ನ ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ ಅಂತೀರಿ? ನಾವು ಹೇಳೋದಾದ್ರೆ ಇವಾಗ ಪ್ರಪಂಚದ ಸುಮಾರು ಭಾಗಗಳಲ್ಲಿ ಇದನ್ನು ಬೆಳೀತಾರೆ. ನಮ್ಗೆ ಇದು ಹೊಸದು ಅಂತ ಅನ್ನಿಸ್ಬೋದು, ಆದರೆ ನಮ್ಮ ಏಷ್ಯಾದ ನಮ್ಮ ಭಾರತ ಬಿಟ್ಟು ಅಮೆರಿಕದಲ್ಲಿ ಬೆಳೀತಾರೆ, ಇದನ್ನ ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ, ಮತ್ತೆ ನಮ್ಮ ದೇಶಕ್ಕೆ ಬಂದರೆ ನಮ್ಮ ದೇಶದಲ್ಲಿ ಕರ್ನಾಟಕ ಮತ್ತೆ ನಮ್ಮ ಸುತ್ತಮುತ್ತಲ ಆಂಧ್ರಪ್ರದೇಶ ತಮಿಳುನಾಡು ಈ ಪ್ರದೇಶಗಳ ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇವಾಗ ಆಂಧ್ರದಲ್ಲೂ ನಾವು ಇದಕ್ಕಿದ ಬೆಳೆ ಅಂತ ಏನ್ ಹೇಳ್ತೀವಿ ಅದೂ ಇದೆ, ತಮಿಳ್ನಾಡಲ್ಲಿದೆ, ಮಹಾರಾಷ್ಟ್ರದ ಕೊಲ್ಲಾಪುರ ಈ ಭಾಗಗಳಲ್ಲೂ ಇದೆ. ಮತ್ತೆ ನಮ್ಮ ರಾಜ್ಯಕ್ಕೆ ಬಂದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಇದನ್ನ ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೀತಾರೆ. ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು, ಮತ್ತೆ ನಮ್ಮ ತುಮಕೂರಲ್ಲೂ ಇದು ಹೆಚ್ಚು ಬಹಳಷ್ಟು ಜನ ಬೆಳೀತಾರೆ, ಹೆಸರುವಾಸಿನೂ ಆಗಿದೆ, ಬಳಕೆನೂ ಜಾಸ್ತಿ ಇದೆ. ಹಾಗಾಗಿ ದಕ್ಷಿಣ ಜಿಲ್ಲೆಗಳಲ್ಲಿ ಪ್ರಾಮುಖ್ಯವಾಗಿ ತರಕಾರಿಗೆ ಮತ್ತೆ ಈ ಕಾಳಿಗೆ ಅಂತ ಬೆಳೆದ್ರೆ ಉತ್ತರದ ಜಿಲ್ಲೆಗಳಲ್ಲಿ ಒಣಕಾಲು ಬೆಳೀತಾರೆ. ಸಾಧಾರಣವಾಗಿ ನಾವು ಉತ್ತರ ಜಿಲ್ಲೆಯಲ್ಲಿ ನೋಡಿದ್ರೆ ಈ ಮಿಶ್ರ ಬೆಳೆಯಾಗಿ ಇದನ್ನು ಸಾಧಾರಣವಾಗಿ ಬೆಳೆಯೋದ್ರಿಂದ ರಾಗಿ ಅಥವಾ ಮುಸ್ಕಿನ ಜೋಳ ಇದ್ರ ಜೊತೆಗೆ 6 ಸಾಲ ಜೊತೆಗೆ 1 ಸಾಲೋ ಅಥವಾ 8 ಸಾಲ ಜೊತೆಗೆ 2 ಸಾಲು ಈ ರೀತಿ ಮುಂಗಾರಿನಲ್ಲಿ ಬಿತ್ತನೆ ಮಾಡುವಾಗ ಮಾಡ್ಬಿಡ್ತಾರೆ. ಇದಕ್ಕೆ ಹೆಚ್ಚು ಮಳೆ ಆಶ್ರಯದಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ಈ ರಾಗಿ ಮತ್ತೆ ಬೇರೆ ಬೆಳೆ ಏನ್ ಬರುತ್ತೆ ಅಥವಾ ಜೋಳ ಇರ್ಬೋದು ಆ ಬೆಳೆ ಏನ್ ಬರುತ್ತೆ ಅದ್ರ ಜೊತೆ ಜೊತೆಗೆ ಈ ಬೆಳೆನೂ ಬಂದ್ಬಿಡೋದ್ರಿಂದ ಸಾಧಾರಣವಾಗಿ ಇದನ್ನ ಕಟಾವು ಮಾಡ್ಕೊಂಡ್ಬಿಡ್ತಾರೆ. ಮುಖ್ಯವಾದ ಅಂಶ ಇನ್ನೊಂದ್ ಏನೇನು ಹೇಳ್ಬೇಕು ಅಂತಂದ್ರೆ, ನಾನು ಇವಾಗಲೇ ನಿಮ್ಗೆ ಹೇಳ್ತಾ ಇದ್ದಂಗೆ ಸೊಗಡು ಅಂತ ಏನ್ ಹೇಳ್ತೀವಿ, ಈ ಸೊಗಡು ಸಾಧಾರಣವಾಗಿ ಚಳಿಗಾಲ ಬಂದಾಗ ಕಾಯಿ ಸಣ್ಣ ಕಾಯಿ ಇದ್ದಾಗ ಸೊಗಡು ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತೀರಿ? ಕಾರಣ ಏನಂತಂದ್ರೆ ಈ ಸೊಗಡಿಗೆ ಒಂದು ಮುಖ್ಯ ಕಾರಣ ಅಂತಂದ್ರೆ 2 ಫ್ಯಾಟಿ ಆಸಿಡ್ ಅಂತ ಏನ್ ಹೇಳ್ತೀವಿ, 2 ಫ್ಯಾಟಿ ಆಸಿಡ್ಗಳು ಇದಕ್ಕೆ ಒಂದು ಮುಖ್ಯ ಕಾರಣ. ಆ 2 ಫ್ಯಾಟಿ ಆಸಿಡ್ ಯಾವ್ಯಾವುದು ಅಂತಂದ್ರೆ ಟ್ರಾನ್ಸ್ 2-ಡೈಡೆಕೋನಿಕ್ ಆಸಿಡ್ ಮತ್ತೆ ಇನ್ನೊಂದು ಟ್ರಾನ್ಸ್ 2-ಟೆಟ್ರಾಡೆಕೋನಿಕ್ ಆಸಿಡ್ ಅಂತ. ಈ 2 ಫ್ಯಾಟಿ ಆಸಿಡ್ ಅಂತ ಏನ್ ಹೇಳ್ತೀವಿ ಈ ಆಮ್ಲಗಳು ಆಸಿಡ್, ಅದು ಏನಾಗುತ್ತೆ ಕಾಯಿನ ಮೇಲೆ ನಾವು ಈ ಸೊಗಡಿರುವಂತ ಕಾಯಿ ನೋಡಿದ್ರೆ ಅಂಟಂಟಾಗಿರುತ್ತೆ, ಎಣ್ಣೆ ಅಂಶ ಕಾಣುತ್ತೆ. ಆ ಎಣ್ಣೆ ಅಂಶ ಏನು ಕಾಣುತ್ತೆ ಅದು ಈ ಸೊಗಡಿಗೆ ಕಾರಣ. ಅದರಿಂದ ದಟ್ಟವಾದ ಒಂದು ಸುವಾಸನೆ ಇದ್ದಂಗೆ ಇರುತ್ತೆ. ಹೌದು ಹೌದು, ಸುವಾಸನೆ ಬರುತ್ತೆ. ಅದು ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ಚಳಿಗಾಲದಲ್ಲಿ ಸಾಧಾರಣವಾಗಿ ಜಾಸ್ತಿ ಮಂಜು ಬೀಳ್ತಾ ಇರುವಾಗ ಈ ಸೊಗಡು ಜಾಸ್ತಿ ಬರುತ್ತೆ. ಹಾಗಾಗಿ ಸಾಧಾರಣವಾಗಿ ಅದನ್ನ ಅದೇ ಸಂದರ್ಭದಲ್ಲಿ ಕಿತ್ತು ಮಾರುಕಟ್ಟೆಗೆ ಬರುವಂತದ್ದು. ನಿಜ, ಸೊಗಡು ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ಮಾರುಕಟ್ಟೆಗೂ ಬರುತ್ತೆ, ಹೆಚ್ಚು ಬೆಳೆ ಬರುತ್ತೆ, ಹೆಚ್ಚು ಬೆಳೆನೂ ಬರುತ್ತೆ, 3-4 ಸಲ ಕೀಳ್ಬೋದು. ಜೊತೆಗೆ ಇನ್ನೊಂದು ಅಂಶ ಏನಂತಂದ್ರೆ ಈ ಸಾಧಾರಣವಾಗಿ ಆ ಶೀತದ ಸಮಯದಲ್ಲಿ ಇದನ್ನ ನಾವು ಆಹಾರವಾಗಿ ಸೇವಿಸೋದ್ರಿಂದ ನಮ್ಮ ದೇಹದ ಉಷ್ಣಾಂಶನ ನಾವು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ, ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೀವಿ ಅದಕ್ಕೂ ಅನುಕೂಲ ಆಗುತ್ತೆ. ದೇಹಕ್ಕೆ ಒಂದ್ ರೀತಿ ನಿರೋಧಕ ಶಕ್ತಿ ಕೊಡುತ್ತೆ. ಹೌದು, ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ. ಹೌದು, ಇವಾಗ ಶೀತ ಕಾಲದಲ್ಲಿ ದೇಹದ ಉಷ್ಣಾಂಶ ಜಾಸ್ತಿ ಮಾಡಬೇಕು ಅಂತಂದ್ರೆ ಅದಕ್ಕಾಗಿ ನಾವು ಬೇರೆ ಬೇರೆ ಕಾಳುಗಳು ಅದು ಇದು ಆಹಾರ ಎಲ್ಲ ತಿಂತೀವಿ. ಹೌದು, ಯಾಕಂದ್ರೆ ನಮ್ಗೆ ಅಂತ ಸಂದರ್ಭದಲ್ಲಿ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಎನರ್ಜಿ ಬೇಕಾಗುತ್ತೆ, ಆಹಾರ ಸೇವಿಸಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಈ ಕಾಳೇನಿದೆ ಇದು ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡೋದ್ರಿಂದ ಆ ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಒಂದು ಉಪಯೋಗ ಆಗುತ್ತೆ. ಅಂದ್ರೆ ಇವತ್ತು ಉತ್ತಮವಾದಂತಹ ತಳಿಗಳು ಬಂದಿರೋದ್ರಿಂದ ಬೇಸಿಗೆಯಲ್ಲೂ ಕೂಡ ಬೆಳೀತಾರೆ. ಹೌದು, ನೀರಾವರಿ ಆಶ್ರಯದಲ್ಲಿ. ಹೌದು, ಆ ಒಂದು ಸಾಧಾರಣವಾಗಿ ಏನಂತಂದ್ರೆ ಇವಾಗ ನಾವು ಇದರಲ್ಲಿ ದೇಸಿ ತಳಿಗಳು ಅಂತ ಹೇಳ್ತೀವಿ, ಆಮೇಲೆ ಇವಾಗ ಸುಧಾರಿತ ತಳಿಗಳು. ಈ ದೇಸಿ ತಳಿಗಳು ಏನಿದೆ ಈ ನಾವು ಈ ಅವರೆ ಬೆಳೆನೆ ನಾವು ಮುಖ್ಯವಾಗಿ ತಗೊಂಡ್ರೆ ಇದನ್ನ ನಾವು ಫೋಟೋ ಪೀರಿಯಡ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಸೂರ್ಯನ ಬೆಳಕಿಗೆ ಅಂದ್ರೆ ಏನಂತಂದ್ರೆ ಸೂರ್ಯನ ಬೆಳಕಿಗೆ ಇದು ಸ್ಪಂದಿಸುತ್ತೆ ಸೂಕ್ಷ್ಮ. ಇದು ಬೆಳವಣಿಗೆ ಹಂತದಿಂದ ಹೂ ಬಿಡೋ ಹಂತಕ್ಕೆ ಪರಿವರ್ತನೆ ಆಗಬೇಕು ಅಂತಂದ್ರೆ ಈ ಪ್ರಕಾಶ ದಿನಗಳು ಅಥವಾ ದಿನದ ಅವಧಿ ಏನಿದೆ ಅದು ಕಡಿಮೆ ಆಗಬೇಕು. ಓಹೋ, ಇವಾಗ ಸಾಧಾರಣವಾಗಿ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಿದಂತಹ ಬೆಳೆಗೆ ಏನಾಗುತ್ತೆ ಆಗಸ್ಟ್ ಮೊದಲನೇ ವಾರ ಅಥವಾ ಆಗಸ್ಟ್ ಕೊನೆ ವಾರದಷ್ಟೊತ್ತಿಗೆ ಈ ಪ್ರಕಾಶ ದಿನಗಳು ಅಂದ್ರೆ ಈ ಬೆಳಕಿನ ಅವಧಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದ್ರೆ ದಿನದ ಅವಧಿ ಕಡಿಮೆ ಆಗುತ್ತೆ, ರಾತ್ರಿ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಇದು ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಇಲ್ಲ ಅಂತಂದ್ರೆ ಹೂ ಬಿಡೋದೇ ಇಲ್ಲ. ಇವಾಗ ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ ಈ ದೇಸಿ ತಳಿನ ನಾವು ಜನವರಿ ಫೆಬ್ರವರಿನಲ್ಲಿ ಏನಾದರೂ ಬಿತ್ತನೆ ಮಾಡಿದ್ರೆ ಅದಕ್ಕೆ ಹೂ ಬಿಡುವಂತ ಅವಕಾಶನೇ ಬರಲ್ಲ, ಸುಮ್ಮನೆ ಬೆಳೆಯುತ್ತೆ, ಬೆಳೀತಾನೆ ಇರುತ್ತೆ. ಮುಂದಿನ ಒಂದು ಆಗಸ್ಟ್ ಸೆಪ್ಟೆಂಬರ್ ತನಕ ಬೆಳೀತಾನೆ ಹೋಗುತ್ತೆ. ಚಳಿ ಶುರುವಾದ್ಮೇಲೆ, ಚಳಿ ಶುರು ಆದಾಗ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ದೀರ್ಘಾವಧಿ ಆಗ್ಬಿಡುತ್ತೆ, ದೀರ್ಘಾವಧಿ ಆಗ್ಬಿಡುತ್ತೆ. ಹಾಗಾಗಿ ಇವಾಗ ಈ ದೇಸಿ ತಳಿಗಳು ಮತ್ತೆ ಸಾಧಾರಣವಾಗಿ ನಮ್ಮ ರೈತರು ಏನು ಉಪಯೋಗಿಸ್ತಾ ಇದ್ದಾರೆ ಆ ತಳಿಗಳು ಹಬ್ಬು ಹಬ್ಬು ಅಂತದ್ದು ಹಬ್ಬು ತಳಿ ರೀತಿಯಲ್ಲಿ ಬಳ್ಳಿ ರೀತಿಯಲ್ಲಿ ಇರುತ್ತೆ. ಮತ್ತೆ ಆ ಬಳ್ಳಿನಲ್ಲಿ ಒಂದೊಂದು ನೋಡ್ ಅಂತ ಏನ್ ಹೇಳ್ತೀವಿ ಗಂಟುಗಳು ಗಿಣ್ಣುಗಳು, ಒಂದು ಗಿಣ್ಣು ಅಥವಾ ಗಂಟು ಏನಿರ್ತವೆ ಗಿಣ್ಣುಗಳು, ಆ ಗಿಣ್ಣು ಭಾಗದಲ್ಲಿ ಒಂದು 5-6 ಹೂ ಬರುತ್ತೆ ಅಷ್ಟೇ. ಅದು ಬಂದಿದ್ದು ಹಾಗೆ ಅದು ಬೆಳೀತಾ ಹೋಗುತ್ತೆ, ಹಾಗೆ ಹೂವು ಆಗ್ತಾ ಹೋಗುತ್ತೆ. ಅಂದ್ರೆ ಸಾಧಾರಣವಾಗಿ ಅವರು ಅದನ್ನ 2-3 ಸಲ ಕೀಳಬಹುದು. ಇದು ಈ ದಿನದ ಪ್ರಕಾಶದ ಮೇಲೆ ಅವಲಂಬಿತ ಆಗಿರುವಂತದ್ದು. ಇದನ್ನ ಮುಂಗಾರಿನಲ್ಲಿ ಅಷ್ಟೇ ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈ ದಿನದ ಅವಧಿಯನ್ನು ಮೀರಿ ಅಂದ್ರೆ ಎಲ್ಲಾ ಕಾಲದಲ್ಲೂ ಬೆಳೆಯುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಯಾವ್ಯಾವ ತಳಿಗಳು? ಉದಾಹರಣೆಗೆ HA3 ಅಂತ ಹೇಳ್ತೀವಿ, ಹೆಬ್ಬಾಳವರೆ 3 ಅಂತ. ಈ ಹೆಬ್ಬಾಳವರೆ 3 ಅನ್ನೋದು ಸಾಧಾರಣವಾಗಿ 70-75 ದಿವಸಕ್ಕೆ ಹಸಿಕಾಯಿನ ನಾವು ಕೀಳ್ಬೋದು. ಆಮೇಲೆ ನಾವು ಒಣಗಿರೋ ಕಾಯಿ ಅಥವಾ ಒಣಗಿರೋ ಕಾಳಗ್ ನಾವು ಬಿಟ್ಕೋಬೇಕು ಅಂದ್ರೆ 100-105 ದಿವಸದಲ್ಲಿ, ಅಂದ್ರೆ ಇದರ ಅವಧಿ 100-105 ದಿವಸಕ್ಕೆ ಬಂದ್ಬಿಡತ್ತೆ. ಆದ್ರೆ ಅದನ್ನ ಹಸಿಕಾಯಿ ಕೀಳ್ಬೇಕು ಅಂತಂದ್ರೆ 70-70 ದಿವಸದಲ್ಲಿ ಕಾಯಿ ಕೀಳಿಕ್ ಪ್ರಾರಂಭ ಮಾಡಿದ್ರೆ 3-4 ಬಾರಿ ಅಥವಾ 5 ಬಾರಿ ತನಕ ಕಾಯಿ ಕೀಳ್ಬೋದು. ಇದ್ರಲ್ಲಿ ಹೇಗೆ ಅಂದ್ರೆ ಹಸಿಕಾಯಿ ಕೀಳ್ತಾ ಇದ್ದಂಗೆ ಹೂ ಬರುತ್ತಿರುತ್ತೆ. ಮತ್ತೆ ಈ ತಳಿಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರುವಂತಹ ತಳಿಗಳಲ್ಲಿ ಇದು ಹಬ್ಬ ಅಂತದಲ್ಲ, ಇದು ಒಂದೇ ರೀತಿ ಗಿಡ ಒಂದೇ ಜಾಗದಲ್ಲಿ ಇದ್ದು ಹಬ್ಬದೀರ ಪೊದೆಯಾಕಾರದಲ್ಲಿ ಬೆಳೆದು ಹೂಗಳು ಒಂದರ ಮೇಲೊಂದು ಅರೇಂಜ್ಮೆಂಟ್ ಆ ರೀತಿ ಆಗತ್ತೆ. ಅಂದ್ರೆ ನಾವು ಅದನ್ನ ಒಂದು ತೆನೆ ನೋಡಿದ್ರೆ ಹೂವಾದಾಗ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬಹಳ ಸುಂದರವಾಗೂ ಕಾಣುತ್ತೆ. ಹೂವಾದಾಗ ನೋಡಿದ್ರೆ ಪ್ರತಿ ಒಂದೊಂದು ಗಿಡದಲ್ಲೂ ಉದ್ದಕ್ಕೆ ನಿಂತಿರುವಂತಹ ಒಂದು ಇದಿರುತ್ತೆ, ಅದರಲ್ಲಿ ಹೂಗಳು ಬಂದಿರುತ್ತೆ. ಹಾಗಾಗಿ ಈ HA3 ಅನ್ನೋದು ಇದು ಒಂದು ತಳಿ. ಇದನ್ನ ಮುಂಗಾರಿನಲ್ಲೂ ಹಾಕ್ಬೋದು, ಬೇಸಿಗೆನಲ್ಲೂ ಹಾಕ್ಬೋದು, ಹಿಂಗಾರಿನಲ್ಲೂ ಹಾಕ್ಬೋದು, ಎಲ್ಲಾ ಕಾಲದಲ್ಲೂ ಹಾಕ್ಬೋದು. ಇದರಲ್ಲಿ ಸೊಗಡು ಅಂತ ನಾವೇನ್ ಹೇಳ್ತೀವಿ, ಸ್ವಲ್ಪ ಸೊಗಡು ಕಡಿಮೆ. ಇದರ ಕಾಯಿಗಳೇನಿದೆ ಒಂದ್ ಸ್ವಲ್ಪ ದಬ್ಬೆ ಆಕಾರದಲ್ಲಿ ಬರುತ್ತೆ, ಕಾಯಿ ಒಂದ್ ಸ್ವಲ್ಪ ಅಗಲ ಇರುತ್ತೆ, ಒಂದ್ ಸ್ವಲ್ಪ ಫ್ಲಾಟ್ ಚಪ್ಪಟೆ ಇರುತ್ತೆ, ಕಾಳುಗಳು ಸಾಧಾರಣ ಗಾತ್ರದಿರುತ್ತೆ, ಜೊತೆಗೆ ಸೊಗಡು ಕಡಿಮೆ ಇರುತ್ತೆ. ಅದೇ ಇನ್ನೊಂದ್ ತಳಿ ಇದೆ HA4 ಅಂತ, ಹೆಬ್ಬಾಳವ್ರೆ 4 ಅಂತ. ಈ ತಳಿ ನಾವು ಸಾಧಾರಣವಾಗಿ ಮಣಿಯವರೆ ಅಂತ ಏನ್ ಹೇಳ್ತೀವಲ್ಲ, ಮಣಿಯವರೆ ರೀತಿ ಬರುತ್ತೆ. ಈ ಕಾಯು ಚೆನ್ನಾಗಿರುತ್ತೆ, ದುಂಡಾಗಿರುತ್ತೆ, ಕಾಳುಗಳು ದುಂಡಾಗಿರುತ್ತೆ. ಮತ್ತೆ ಸೊಗಡು HA4 ಅನ್ನೋ ತಳಿ ನಾವು ಯಾವುದೇ ಕಾಲದಲ್ಲಿ ಬೆಳೀಲಿ, ಮುಂಗಾರಲ್ಲಿ ಬೆಳೀಲಿ, ಹಿಂಗಾರು ಬೆಳೀಲಿ, ಬೇಸಿಗೆನಲ್ಲಿ ಬೆಳೆದ್ರು ಸೊಗಡು ಇರುತ್ತೆ. ಸಾಧಾರಣವಾಗಿ ನಾವು ಬೇರೆ ದೇಶಿ ತಳಿಗಳಲ್ಲಿ ಇದನ್ನ ನಾವು ನೋಡ್ಲಿಕ್ಕೆ ಸಿಗಲ್ಲ. ಈ ತಳಿನಲ್ಲಿ ಇದನ್ನ ಯಾವುದೇ ಕಾಲದಲ್ಲಿ ಬೆಳೆದ್ರು ಸೊಗಡಿರುತ್ತೆ. ಹಾಗಾಗಿ ಈಗಿನ ಬೆಳೆಯುವಂತಹ ರೈತರು ಸಾಕಷ್ಟು ಜನ ಈ ಹೆಬ್ಬಾಳವರೆ 4 ಅನ್ನೋ ತಳಿನ ಬೆಳೀತಾರೆ. ಯಾಕೆಂದ್ರೆ ಮಾರುಕಟ್ಟೆನಲ್ಲಿ ಸೊಗಡಿಗೆ ಬೇಡಿಕೆ ಜಾಸ್ತಿ, ಸೊಗಡಿರುವಂತ ಕಾಯಿ ಇರಬೇಕು, ಮತ್ತೆ ಎಲ್ಲಾ ಕಾಲದಲ್ಲೂ ಸಿಗಬೇಕು. ಇದು ಎಲ್ಲಾ ಕಾಲದಲ್ಲಿ ಸಿಗೋದ್ರಿಂದ ನಮ್ಮ ಬೆಂಗಳೂರು ನಗರ ಆಗಿರ್ಬೋದು, ಮತ್ತೆ ಬೇರೆ ನಗರ ಮೈಸೂರು, ಈ ನಗರ ಮತ್ತೆ ಅದರ ಸುತ್ತಮುತ್ತಲ ಪ್ರದೇಶ ಏನಿದಾವೆ ಅಲ್ಲೆಲ್ಲಾನು ಈ ತಳಿನ ಸಾಕಷ್ಟು ಬೆಳೀತಾರೆ. ಇದರ ಜೊತೆಗೆ ಈ ಹೆಬ್ಬಾಳವರೆ 3-4 ನಾನು ಏನ್ ಹೇಳಿದೆ, ಇದರಲ್ಲಿ ಕಾಳು ಬಿಡಿಸ್ಕೊಂಡು ಉಪಯೋಗಿಸ್ಕೊಂತದ್ದು, ಮತ್ತೆ ಆ ಕಾಳನ್ನ ಹಸಿ ಕಾಳಾಗಿ ಉಪಯೋಗಿಸುವಂತದ್ದು, ಮತ್ತೆ ಕಾಳು ಬಲ್ತಿತ್ತು ಅಂತಂದ್ರೆ ಅದನ್ನ ಇದಕ್ಕಿದ ಬೆಳೆ ಹಿಚ್ಕಿದ ಬೆಳೆ ಏನಿರ್ತೀವಿ ಅದನ್ನ ಮಾಡ್ಕೋಬಹುದು. ಈಗ ಹೊಸ ಒಂದು ತಳಿ ಅಥವಾ ಒಂದು ಬೇಡಿಕೆ ಏನ್ ಬರ್ತಾ ಇದೆ ಅಂತಂದ್ರೆ, ಸಿಪ್ಪೆ ತೆಗೆದಿರಾ ಕಾಯಿನ ಹಾಗೆ ತರಕಾರಿ ರೀತಿ ಉಪಯೋಗಿಸುವಂತದ್ದು, ಎಳೆದಾಗಿದ್ದಾಗೇನೆ ಅದನ್ನ ಬಳಸುವಂತದ್ದು. ಇದನ್ನ ನಾವು ಈ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರೋ ಚಪ್ರದವರೆ ಅಂತ ನಾವ್ ಹೇಳ್ತೀವಿ. ಚಪ್ರಕ್ಕೆ ಹಬ್ಬಿಸ್ಬಿಡೋದು, ಚಪ್ರಕ್ಕೆ ಹಬ್ಬುತ್ತದ್ದು, ಮತ್ತೆ ಅದರದ್ದು ಸಿಪ್ಪೆ ಏನಿರುತ್ತೆ ತೆಳುವಾಗಿರುತ್ತೆ, ಮೃದುವಾಗಿರುತ್ತೆ ತೆಳುವಾಗಿರುತ್ತೆ. ಅದನ್ನ ಹಾಗೆ ಕಟ್ ಮಾಡಿ ಹಾಗೆ ಕತ್ತರಿಸಿ ತರಕಾರಿ ರೀತಿ ಉಪಯೋಗಿಸಿ ಸಾರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಈಗಿರುವಂತ ಚಪ್ಪರದವರೆ ಏನಿದೆ ಅದು ಬಹಳ ದೀರ್ಘಾವಧಿ, ಜೊತೆಗೆ ಇಳುವರಿನು ಕಡಿಮೆ. ಹಾಗಾಗಿ ನಾವು ಈ ತರಕಾರಿಗಾಗಿ ಉಪಯೋಗಿಸುವಂತಹ ಈ ಚಪ್ಪರದವರೆ ರೀತಿಯ ಹೊಸ ತಳಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗ ಮುಖ್ಯವಾಗಿ ನಾವು ಬೇಸಾಯಕ್ಕೆ ಬಂದ್ರೆ ಯಾವ್ಯಾವ ಕಾಲದಲ್ಲಿ ಬೇಸಾಯ ಮಾಡ್ಕೋಬಹುದು ಅಂತಾರೆ? ಈಗ ಮುಂಗಾರಿನಲ್ಲಿ ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಹಾಕಬಹುದು? ಸಾಧಾರಣವಾಗಿ ಇವಾಗ ಮುಂಗಾರಿನಲ್ಲಿ ನಾನು ಆಗ್ಲೇ ತಿಳಿಸಂಗೆ ಮಿಶ್ರ ಬೆಳೆಯಾಗಿ ಬೆಳೆಯಬೇಕಾದ್ರೆ ಮೇ ಅಥವಾ ಜೂನ್ ತಿಂಗಳು, ಜುಲೈ ತಿಂಗಳು, ಆ ಸಂದರ್ಭಗಳಲ್ಲಿ ಅಥವಾ ಆ ಮಾಹೆಗಳಲ್ಲಿ ಬೇರೆ ನಾವು ಬೇರೆ ಬೆಳೆ ಏನಿರುತ್ತೆ ಅದ್ರ ಜೊತೆಗೆ ಹಾಕೊಂಡು ಬೆಳೆಯುವಂತ ಒಂದು ವಾಡಿಕೆ ಇದೆ. ಹಿಂಗಾರಿನಲ್ಲಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಹಾಕೋಬಹುದು, ಮತ್ತೆ ಬೇಸಿಗೆನಲ್ಲಿ ಜನವರಿ ಫೆಬ್ರವರಿನಲ್ಲಿ ಹಾಕೋಬಹುದು. ಅದೇ ಈಗೆಲ್ಲಾನು ಬಹಳಷ್ಟು ರೈತರು ಇದನ್ನ ಪೂರ್ಣ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈ ಹಿಂಗಾರು ಮತ್ತೆ ಬೇಸಿಗೆಗೆ ಬಂದ್ರೆ ಇದನ್ನ ಪೂರ್ಣ ಬೆಳೆಯಾಗಿ ಬೆಳಿಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಮಿಶ್ರ ಬೆಳೆಯಾಗಿ ಮುಂಗಾರಿನಲ್ಲಿ ಹೆಚ್ಚಾಗಿ ಬೆಳೆಯುವಂತದ್ದು. ಹೌದು, ಹೆಚ್ಚಾಗಿ ಮಿಶ್ರ ಬೆಳೆಯಾಗಿ ಮುಂಗಾರಿನಲ್ಲಿ ಬೆಳೀತಾರೆ. ಯಾವ್ಯಾವ ಬೆಳೆ ಜೊತೆ ಬೆಳಿಬಹುದು? ಇದನ್ನ ರಾಗಿ ಜೊತೆ ಬೆಳಿಬಹುದು, ಜೋಳ, ಮುಸ್ಕಿನ ಜೋಳ, ಈ ಏಕದಳ ಧಾನ್ಯಗಳು ಏನಿರ್ತವೆ, ಏಕದಳ ಧಾನ್ಯಗಳ ಜೊತೆ ಸಾಧಾರಣವಾಗಿ ಏನಂದ್ರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಅದನ್ನ ನಾವು ಮಿಶ್ರ ಮಾಡಿ ಬೆಳೆಯುವಂಥದ್ದು. ಯಾಕೆಂದ್ರೆ ಈ ದ್ವಿದಳ ಧಾನ್ಯಗಳು, ಎಲ್ಲಾ ದ್ವಿದಳ ಧಾನ್ಯಗಳು ನಾವು ತಗೊಂಡ್ರೆ ಇದು ಗಾಳಿಯಲ್ಲಿರುವಂತಹ ಸಾರಜನಕವನ್ನ ಹೀರ್ಕೊಂಡು ಗಿಡಕ್ಕೆ ಒದಗಿಸುತ್ತೆ. ಹಾಗಾಗಿ ಈ ಏಕದಳ ಧಾನ್ಯದ ಜೊತೆ ದ್ವಿದಳ ಧಾನ್ಯ ಬೆಳೆಯೋದು ವಾಡಿಕೆ. ಆ ರೀತಿ ಈ ಏಕದಳ ಧಾನ್ಯಗಳು ಏನಿರ್ತವೆ ಅದ್ರ ಜೊತೆ ಇದನ್ನು ಬೆಳಿಬಹುದು. ಸಾಧಾರಣವಾಗಿ 6 ಸಾಲ ಒಂದ್ ಸಾಲ ಹಾಕೊಂತಾರೆ, ಅಥವಾ 8 ಸಾಲ 2 ಸಾಲ ಹಾಕೊಂತಾರೆ, ಆ ರೀತಿ ಹಾಕೊಂಡು ಬೆಳಿಬಹುದು. ಇನ್ನ ಬಿತ್ತನೆ ಬೀಜ ಎಷ್ಟು ಬೇಕಾಗಬಹುದು ಅಂತ? ಇದನ್ನ ಪೂರ್ಣ ಬೆಳೆಯಾಗಿ ಬೆಳಿಬೇಕಾದ್ರೆ 1 ಎಕರೆಗೆ 8-10 ಕೆಜಿ ಬೀಜ ಬೇಕಾಗುತ್ತೆ. ಸರಿ, ಅದು ಈಗಾಗಲೇ ಈ HA4 4 ಅಂತದ್ದು ಏನ್ ತಳಿ ಇದಾವೆ, ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ಬೀಜೋತ್ಪಾದನಾ ಸಂಸ್ಥೆಗಳು ಅದನ್ನ ಉತ್ಪಾದನೆ ಮಾಡ್ತಾ ಇದಾವೆ, ವಿತರಿಸ್ತಾ ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇನ್ನ ಈ ಮಿಶ್ರ ಬೆಳೆಯಾಗಿ ಬೆಳ್ಕೊಂಡ್ರೆ, ಮಿಶ್ರ ಬೆಳೆಯಾಗಿ ಬೆಳಿಬೇಕು ಅಂತಂದ್ರೆ 2-3 ಕೆಜಿ ಅವ್ರು ಎಷ್ಟು ಸಾಲ ಹಾಕ್ತಾರೆ ಅದಕ್ಕನುಸಾರವಾಗಿ 2-3 ಕೆಜಿ ಬೀಜ ಸಾಕಾಗತ್ತೆ. ಇನ್ನ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ಬೇಕಾಗತ್ತೆ ಅಂತೇಳಿ? ಸಾಧಾರಣವಾಗಿ ಕೊಟ್ಟಿಗೆ ಗೊಬ್ಬರನ್ನ ಬಿತ್ತನೆ ಮಾಡಲಿಕ್ಕೆ 10-15 ದಿವಸ ಮುಂಚೆನೆ ಕೊಡಬೇಕು. 1-3 ಟನ್ ಅಷ್ಟು 1 ಎಕರೆಗೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಸಾಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರದ ಬರಬೇಕು ಅಂತಂದ್ರೆ 10-20-10 ಸಾರಜನಕ, ರಂಜಕ, ಪೊಟ್ಯಾಶ್ ಈ ಪ್ರಮಾಣದಲ್ಲಿ ಒದಗಿಸುವಂತ ಗೊಬ್ಬರಗಳನ್ನ ಕೊಟ್ರೆ ಸಾಕಾಗುತ್ತೆ. ಕೆಜಿ ಲೆಕ್ಕದಲ್ಲಿ ಎಕರೆಗೆ ಕೊಡಬೇಕಾಗತ್ತೆ. ಹೌದು, ಎಕರೆಗೆ ಕೊಡಬೇಕಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ರೈಸೋಬಿಯಂ ಜೀವಾಣು ಅಂತ ಏನ್ ಸಿಗುತ್ತೆ ಅದನ್ನ ಉಪಚಾರ ಮಾಡಬೇಕು. ಬಿತ್ತನೆಗಿಂತ ಮುಂಚೆ 200 ಗ್ರಾಂ ಬೇಕಾಗುತ್ತೆ. ಈ ಒಂದು 8-10 ಕೆಜಿ ಅಂದ್ರೆ 200 ಗ್ರಾಂ ಅಷ್ಟು ಬೇಕಾಗುತ್ತೆ. ಅದನ್ನ ಉಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ, 1 ಅರ್ಧ ಗಂಟೆ 1 ಗಂಟೆ ನೆರಳಿನಲ್ಲಿ ಒಣಗಿಸಿ ಇದನ್ನ ಬಿತ್ತನೆ ಮಾಡಬಹುದು. ಇದನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆ ಮಾಡಬೇಕಾದ್ರೂ ಅಷ್ಟೇ, ಪೂರ್ಣ ಬೆಳೆಯಾಗಿ ಬಿತ್ತನೆ ಮಾಡಬೇಕಾದ್ರೂ ಅಷ್ಟೇ. ಈ ರೈಸೋಬಿಯಂ ಜೀವಾಣು ಏನಿದೆ ಇದನ್ನ ಉಪಚರಿಸೋದ್ರಿಂದ ಸಾರಜನಕ ಹೆಚ್ಚು ಸಿಗುತ್ತೆ ಗಿಡಕ್ಕೆ. ಮುಖ್ಯವಾಗಿ ಯಾವ ರೀತಿ ಭೂಮಿ ಇದಕ್ಕೆ ಸೂಕ್ತ ಅಂತೀರಿ? ಇದಕ್ಕೆ ಎಲ್ಲಾ ರೀತಿ ಭೂಮಿಗಳು, ಎಲ್ಲಾ ಮಣ್ಣಿನಲ್ಲೂ ಎಲ್ಲಾ ಭೂಮಿನಲ್ಲೂ ಇದು ಬೆಳಿಬಹುದು. ಆದರೆ ಇದಕ್ಕೆ ಒಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಹೆಚ್ಚು ನೀರು ನಿಲ್ಲಬಾರ್ದು. ಮಳೆ ಬಂದಾಗಾದ್ರೂ ಆಗ್ಲಿ ಅಥವಾ ಪೂರ್ಣ ಬೆಳೆಯಾಗಿ ಬೆಳೆಯುವಾಗ ನೀರು ಕೊಡುವಾಗ ನೀರು ನಿಲ್ಲುವಂತ ಪ್ರದೇಶ ಆಗಿರಬಾರ್ದು. ಯಾಕಂದ್ರೆ ನೀರು ನಿಂತರೆ ಕೊಳೆಯುತ್ತೆ ಮತ್ತೆ ರೋಗಗಳು ಜಾಸ್ತಿ ಬರ್ತವೆ. ಎಲೆ ಚುಕ್ಕ ರೋಗ ಆಗಿರ್ಬೋದು, ಅಥವಾ ನಾವು ಪೌಡ್ರಿ ಮಿಳ್ಳಿ ಅಂತ ಏನ್ ಹೇಳ್ತೀವಿ ಆ ರೋಗ ಆಗಿರ್ಬೋದು, ಅದು ಜಾಸ್ತಿ ಬರೋದ್ರಿಂದ ನೀರು ನಿಲ್ಲಬಾರದು. ಆ ಒಂದು ಎಚ್ಚರಿಕೆ ತಗೊಂಡು ಎಲ್ಲಾ ಮಣ್ಣಿನಲ್ಲೂ ಬೆಳಿಬಹುದು. ಇನ್ನು ಸಾಲಿನಿಂದ ಸಾಲಿಗೆ ಅಂತರ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಇದನ್ನ ಪೂರ್ಣ ಬೆಳೆಯಾಗಿ ಬೆಳಿಬೇಕಾದ್ರೆ ಸಾಲಿನಿಂದ ಸಾಲಿಗೆ 1.5-2 ಅಡಿ ಇರಬೇಕು, ಮತ್ತೆ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರ ಕೊಟ್ಟು ಇದನ್ನ ಬಿತ್ತನೆ ಮಾಡಬಹುದು. ಬೇಸಿಗೆಯಲ್ಲಿ ನೀರನ್ನು ಕೂಡ ಕೊಡಬೇಕಾಗತ್ತೆ. ಬೇಸಿಗೆನಲ್ಲಿ ನೀರು ಕೊಡಬೇಕಾಗತ್ತೆ. ಅದನ್ನ ಮಣ್ಣಿನಲ್ಲಿ ನೀರಿನ ಅಂಶ ಅದನ್ನ ಹದಾನ್ ನೋಡಿಕೊಂಡು ನೀರು ಕೊಡಬೇಕಾಗತ್ತೆ. ಸಾಧಾರಣವಾಗಿ ವಾರಕ್ಕೆ ಒಮ್ಮೆ ಕೊಟ್ಟರೆ ಸಾಕು, 8-10 ದಿವಸ ಒಂದು ಕೊಟ್ರೆ ಸಾಕು. ಇದು ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಮೊದಲಿನ 1-20-25 ದಿವಸ ಒಂದ್ ಸ್ವಲ್ಪ ಹೆಚ್ಚು ಆಸಕ್ತಿ ವಹಿಸಿ ನೀರಿನಾದ್ರೂ ಆಗ್ಲಿ ನಿರ್ವಹಣೆನ ಮೊದಲಿನ 1-20-25 ದಿವಸದಲ್ಲಿ ಹೆಚ್ಚು ಒಂದ್ ಸ್ವಲ್ಪ ಆಸಕ್ತಿ ವಹಿಸಿ ಮಾಡಬೇಕಾಗತ್ತೆ. ಯಾಕೆಂದ್ರೆ ಸಾಧಾರಣವಾಗಿ 30-35 ದಿವಸಕ್ಕೆ ಇದು ಹೂ ಬಿಡುತ್ತೆ. ಅದಕ್ಕಿಂತ ಮುಂಚೆ 20-25 ದಿವಸ ಇದು ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತ ನಾವು ಮುಖ್ಯವಾದ ಹಂತ ಸಂದಿಗ್ಧ ಹಂತ ಅಂತ ಹೇಳ್ತೀವಲ್ಲ, ಈ ಹಂತದಲ್ಲಿ ಕಾಪಾಡಿಕೊಂಡ್ರೆ ಸಾಕು. ಅಂದ್ರೆ ನೀರನ್ನ ಬೇಸಿಗೆಯಲ್ಲಿ ನಾವು ಸರಿಯಾಗಿ ಕೊಡಬೇಕಾಗತ್ತೆ. ಹೌದು ಹೌದು. ಇನ್ನ ಇದು ಸ್ವಕೀಯ ಪರಾಗಸ್ಪರ್ಶದ ಬೆಳೆ ಆಗಿರೋದ್ರಿಂದ ರೈತರು ಇದನ್ನ ಬೀಜೋತ್ಪಾದನೆ ಮಾಡ್ಕೋಬಹುದು. ಇದು ಸ್ವಕೀಯ ಪರಾಗಸ್ಪರ್ಶ ಆಗಿರೋದ್ರಿಂದ ರೈತರು ತಾವು ಏನ್ ಬೆಳೀತಾರೆ ಅದನ್ನೇನೆ ಬೀಜಕ್ಕಾಗಿ ಮಾಡಿಕೊಂಡು ಅದೇ ಬೀಜನ ಅವರು ಮುಂದಿನ ವರ್ಷಗಳಲ್ಲಿ ಅವರು ಹಾಕಬೇಕು ಅಂತಂದ್ರೆ ಅದೇ ಬೀಜನ ಉಪಯೋಗಿಸಿ ಅವರು ಬೀಜೋತ್ಪಾದನೆ ಮಾಡಬಹುದು. ಒಂದ್ ಹಂತದಲ್ಲಿ ಇದನ್ನ ಬೀಜಕ್ಕಾಗಿ ಅವ್ರು ಮಾಡುವಾಗ ಏನ್ ಮಾಡಬೇಕು ಅನ್ನೋದಾದ್ರೆ, ಇವಾಗ ಇದರಲ್ಲಿ ತಳಿನಲ್ಲಿ ಮಿಶ್ರ ತಳಿಗಳು ಬರ್ತವೆ. ಇವಾಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹೆಬ್ಬಾಳವರೇ 4, ಇದರಲ್ಲಿ ಹೆಬ್ಬಾಳವರೇ 3 ತಳಿ ಬರ್ಬೋದು, ಅಥವಾ ದೇಸಿ ತಳಿ ಹಬ್ಬು ಅಂತದ್ದು ಬರ್ಬೋದು. ಯಾವುದೋ ಒಂದು ಕಾರಣದಿಂದ ಬೀಜ ಮಿಶ್ರ ಆಗಿರುವಂತ ಸಂದರ್ಭಗಳಿರ್ತವೆ, ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ರೈತರು ಬೀಜಕ್ಕಾಗಿ ಅಂತ ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ಅನ್ಯ ಜಾತಿಯ ತಳಿ ಏನಿರ್ತವೆ ಆ ತಳಿನ ಅವ್ರು ಕಿತ್ತಾಕಿ ಅದು ಗೊತ್ತಾಗ್ಬಿಡತ್ತೆ, ಗುರುತಿಸಿ ಈಸಿಯಾಗಿ ಗೊತ್ತಾಗತ್ತೆ, ಅದನ್ನ ಕಿತ್ತಾಕ್ಬೇಕಾಗತ್ತೆ. ಇವಾಗ ಹೆಬ್ಬಾಳವರೇ 3, ಹೆಬ್ಬಾಳವರೇ 4, ಇವೆರಡರದ್ದು ನಾವು ಅದರ ಏನು ಡಿಫ್ರೆನ್ಸ್ ಅಥವಾ ವ್ಯತ್ಯಾಸ ಏನಿದೆ ನಾವು ನೋಡ್ಬೇಕು ಅಂತಂದ್ರೆ ಕಾಯಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ, ಚಪ್ಪಟೆ ಇರುತ್ತೆ, ಸೊಗಡು ಕಡಿಮೆ ಇರುತ್ತೆ, ಅದು ಮಣಿ ಅವರೇ ತರ ಇರುತ್ತೆ, ಸೊಗಡು ಜಾಸ್ತಿ ಇರುತ್ತೆ, ಮತ್ತೆ ಇವೆರಡು ಹಬ್ಬಲ್ಲ. ಅದೇ ನಾವು ದೇಸಿ ತಳಿ ಹಬ್ಬುತ್ತೆ, ಇದನ್ನ ನೋಡ್ಕೊಂಡು ಅವರು ಯಾವ್ದು ಮಿಶ್ರ ಇರ್ತವೆ ಮಿಶ್ರ ತಳಿ ಏನೋ ಅವರು ಅದನ್ನ ತೆಗೆದಾಕಿದ್ರೆ ಅವರೇ ಅದನ್ನ ಬೀಜಕ್ಕಾಗಿ ಉಪಯೋಗಿಸ್ಕೋಬಹುದು. ಇನ್ನ ಈ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಅವರಿಗೆ ಬರುವಂತ ಮುಖ್ಯವಾದ ಕೀಟಗಳು ಯಾವ್ಯಾವ ಅಂತೀರಿ? ಕೀಟಗಳು ಅಂತಂದ್ರೆ ಒಂದು ಹೇನು ಅನ್ನೋ ಒಂದು ಕೀಟ ಬರುತ್ತೆ, ಏಫಿಡ್ಸ್ ಅಂತ ಏನ್ ಹೇಳ್ತೀವಿ, ಹೇನು ಬರುತ್ತೆ. ಕಾಯಿ ಬಿಡುವಾಗ ನಮ್ಮ ಬೇರೆ ತೊಗರಿ ಕಾಳಾದ್ರೂ ಬೇರೆ ಕಾಳುಗಳಲ್ಲಿ ಬಂದಂಗೆ ಇದಕ್ಕೆ ಕಾಯಿ ಕೊರಕದ್ ಬರುತ್ತೆ. ಕಾಯಿ ಕೊರಕ ಈ ಹೇನುಗಾಗಿ ಹೇನ್ ಬಂದಾಗ ಒಂದೇನಾಗುತ್ತೆ, ಈ ಹೇನು ರಸ ಹೀರುತ್ತೆ, ಎಲೆಗಳೆಲ್ಲನೂ ಮುದುಡ್ಕೊಳ್ಳುತ್ತೆ, ಎಲೆಗಳು ಹಾಗೆ ಒಣಗೋಗ್ಬಿಡತ್ತೆ, ಮತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಆ ಹೇನು ರೋಗ ಬೇರೆ ಹರಡುತ್ತೆ. ಯಾವ ರೋಗ? ನಂಜಾಣು ರೋಗ ಅಂತ ಇದೆ, ವೈರಸ್ ಅಂತ ಏನ್ ಹೇಳ್ತೀವಿ ನಾವು, ಯೆಲ್ಲೋ ವೈನ್ ಮೊಸಾಯಿಕ್ ವೈರಸ್ ಅಂತ ಏನ್ ಹೇಳ್ತೀವಿ, YMV ಅಂತ ಸಾಧಾರಣವಾಗಿ ಹೇಳುವಂಥದ್ದು. ಆ ರೋಗ ಅದು ನಂಜಾಣು ರೋಗ, ಅದು ಅದನ್ನ ಈ ಹೇನುಗಳು ಹರಡ್ತವೆ, ಈ ಹೇನು ಹರಡುತ್ತೆ. ಹಾಗಾಗಿ ನಾವು ಹೇನ್ ಕಂಟ್ರೋಲ್ ಮಾಡೋದ್ರಿಂದ ಈ ರಸ ಹೀರೋ ಬಾಧೆಯನ್ನು ತಪ್ಪಿಸ್ಕೋಬಹುದು, ಇದರ ಜೊತೆಗೆ ರೋಗ ಹರಡೋದನ್ನು ತಪ್ಪಿಸ್ಕೋಬಹುದು. ಸಾಧಾರಣವಾಗಿ ಇದನ್ನ ಡೈಮಿಥೇಟ್ ಅಥವಾ ರೋಗರ್ ಅಂತ ಏನ್ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1.75 ಹಾಕೊಂಡ್ರೆ ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಈ ಹೇನನ್ನ ಕಂಟ್ರೋಲ್ ಮಾಡ್ಕೋಬಹುದು. ಕಾಯಿ ಕೊರಕ ಹುಳುಕ್ ಬಂತು ಅಂತಂದ್ರೆ ಅಂದ್ರೆ ಅದು ಮೊಗ್ಗಿನಿಂದ ಶುರುವಾಗ, ಹೌದು ಕಾಯಿ ಕೊರಕ ಹುಳು ಏನಾಗತ್ತೆ, ಮೊಗ್ಗಿನಲ್ಲೇನೆ ಮೊಗ್ಗಿರುವಾಗ ಹೂವು ಮತ್ತೆ ಮೊಗ್ಗು ಅದನ್ನ ತಿನ್ನುತ್ತೆ, ಹಾಗಾಗಿ ಅದು ಪರಾಗಸ್ಪರ್ಶ ಆಗಲ್ಲ, ಕಾಯಿ ಬರಲ್ಲ. ಅದು ಕಾಯಿ ಬರುವಂತ ಸಂದರ್ಭದಲ್ಲಿ ಏನಾದ್ರು ಬಂತು ಅಂತಂದ್ರೆ ಈ ಇದರ ದುಂಬಿಗಳೇನ್ ಮಾಡ್ತವೆ, ಮೊಟ್ಟೆ ಇಟ್ಟು ಬಿಡುತ್ತೆ. ಆ ಮೊಟ್ಟೆ ಕಾಳು ಬಲಿತಾ ಇದ್ದಂಗೆ ಅದರ ಜೊತೆ ಜೊತೆಗೆ ಮೊಟ್ಟೆ ಮರಿಯಾಗಿ ಒಳಗಡೆಯಿಂದನೇ ಕಾಳನ್ನ ತಿಂತಾ ಬರುತ್ತೆ. ಅದು ನಮಗೆ ಸಾಧಾರಣವಾಗಿ ಕಾಣುವಂತದ್ದು ಅಂತಂದ್ರೆ ಕಾಯಿ ಬಂದು ರಂಧ್ರಗಳು ಕಾಣಿಸುತ್ತೆ, ಕಾಯಿ ಬಂದು ಕಾಯಿ ಇನ್ನೇನು ಕೀಳೋ ಅಂತ ಅಥವಾ ಅದಕ್ಕಿಂತ ಬಲಿಯೋ ಅಂತದಲ್ಲಿ ಕಾಣಿಸುತ್ತೆ. ನಾವು ಕಾಯಿ ಸುಲಿವಾಗ್ಲೂ ಬರ್ತಾವೆ, ಸುಲಿವಾಗ್ಲೂ ಕಾಣುತ್ತೆ. ಜೊತೆಗೆ ಇದು ಈ ನಾವು ಕಾಯಿ ಕೀಳೋ ಅಂತದಲ್ಲಿ ಕಾಣಿಸೋದ್ರಿಂದ ಇದಕ್ಕೆ ನಾವು ಯಾವುದೇ ಅಂತರವ್ಯಾಪಿ ಕೀಟನಾಶಕ ಅಂತ ಏನ್ ಹೇಳ್ತೀವಿ ಸಿಂಪರಣೆ ಮಾಡಬಾರ್ದು, ಅದನ್ನ ಸಿಂಪರಣೆ ಮಾಡಬಾರ್ದು. ಯಾಕಂದ್ರೆ ನಾವು ಅದನ್ನ ತಕ್ಷಣ ಊಟಕ್ಕಾಗಿ ಮತ್ತೆ ತಿನ್ಲಿಕ್ಕಾಗಿ ಉಪಯೋಗಿಸೋದ್ರಿಂದ, ತಾಜಾವಾಗಿ ಉಪಯೋಗಿಸೋದ್ರಿಂದ ಅದನ್ನ ಮಾಡಬಾರ್ದು. ಅದು ಸಿಂಪರಣೆ ಮಾಡದಿರಾ, ಈ ಮೆಲಾಥಿಯನ್ ಧೂಳು ಏನಿರುತ್ತೆ ಇದನ್ನಾದ್ರೂ ಆಗ್ಲಿ ಅಥವಾ ಫೆನ್ವಿಲರೇಟ್ ಅಂತ ಧೂಳು ಸಿಗುತ್ತೆ, ಅಂದ್ರೆ ಸ್ಪರ್ಶ ಕೀಟನಾಶಕ ಇವೆಲ್ಲ. ಹೌದು ಮೇಲ್ಗಡೆ ಇರುತ್ತೆ. ಹೌದು ಮೇಲ್ಗಡೆ ಇರುತ್ತೆ. ಅದನ್ನ ಧೂಳು ಏನಿರುತ್ತೆ, ಧೂಳನ್ನ ನಾವು ಧೂಳೀಕರಣ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಸಾಧಾರಣವಾಗಿ ನಾವು ಮೆಲಾಥಿಯನ್ ಬೇಕು ಅಂದ್ರೆ 1 ಎಕರೆಗೆ 8-10 ಕೆಜಿ ಬೇಕಾಗುತ್ತೆ. ಅಷ್ಟನ್ನ ನಾವು ಇನ್ನೂ ಮೊಗ್ಗಿರುವಾಗಾದ್ರೂ ಆಗ್ಲಿ, ಮೊಗ್ಗಿರುವಾಗ ಕಾಣಿಸ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಹಾಕಬಹುದು, ಅಥವಾ ಇನ್ನು ಎಳೆಕಾಯಿ ಇರುವಾಗ ಕಾಣಿಸಿದ್ರೆ ಅದನ್ನ ಧೂಳೀಕರಣ ಮಾಡಬೇಕು. ಬೆಳಗ್ಗೆ ಹೊತ್ತಲ್ಲಿ ಧೂಳೀಕರಣ ಮಾಡಿದ್ರೆ ಅವಾಗ ಸ್ವಲ್ಪ ಗಾಳಿ ಕಡಿಮೆ ಇರುತ್ತೆ. ಹೌದೌದು, ಸ್ವಲ್ಪ ತೇವಾಂಶ ಮಂಜು ಏನು ತೇವಾಂಶ ಇರುತ್ತೆ, ಯಾಕೆಂದ್ರೆ ಇದು ಹಾಕಿದ್ದು ಧೂಳು ಅಂಟ್ಕೊಳ್ಳುತ್ತೆ ಅಂಟ್ಕೊಂಡಾಗ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಔಷಧಿ. ರೈತ ಬಾಂಧವರೇ, ತಮಗೆ ಈ ಅವರೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ರವಿಶಂಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9900190926. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9900190926. ತುಂಬ ಸಂತೋಷ ಡಾಕ್ಟರ್ ರವಿಶಂಕರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅವರೇ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.